ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹೊನ್ನಾಳಿಯ ಹಿರೇಕಲ್ಮಠದ ಶ್ರೀ ವೀರಬಸಯ್ಯ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ. ಹೊನ್ನಾಳಿ ಹಿರೇಕಲ್ಮಠದಲ್ಲಿ ಲೈಬ್ರರಿಯನ್ನಾಗಿ ನಿವೃತ್ತರಾಗಿರ್ತಕ್ಕಂತಹ ವೀರಬಸಯ್ಯ ಮೂಲತಃ ಕೃಷಿಕರು, ಮತ್ತೆ ವೃತ್ತಿಗಾಗಿ ಅಲ್ಲಿ ಬಹಳ ದಿನ ಕೆಲಸವನ್ನು ಲೈಬ್ರರಿಯನ್ ಕೆಲಸವನ್ನು ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಇಂದು ನಮ್ಮ ಜೊತೆಗಿದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ನಮಸ್ಕಾರ ವೀರಬಸಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಹಿರಿಯರು ಅನುಭವ ದೊಡ್ಡದಿದೆ, ರೈತರು ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಒದ್ದಾಟ, ಸಂಸಾರ ನೀಗ್ಸಕ್ಕಾಗ್ತಾ ಇಲ್ಲ, ಎಷ್ಟೆಷ್ಟೋ ತೊಂದರೆಗಳು ಇರ್ತಾವೆ ಪಾಪ. ಇದನ್ನೆಲ್ಲ ನೋಡಿದಾಗ ಅಮೂಲಾಗ್ರವಾಗಿ ಒಂದು ಚಿತ್ರಣ ಕೊಡೋದಾದರೆ ಯಾಕೆ ಸಮಾಜದಲ್ಲಿ ಹೀಗಾಗ್ತಾ ಇದೆ ಸರ್? ಏನಾಗಿದೆ ಅಂದರೆ, ಈಗ ಸಣ್ಣ ಹಿಡುವಳಿದಾರರು ಅಂದರೆ ಸುಮಾರು 3 ಎಕರೆ ಕೆಳಗೆ 4 ಎಕರೆ ಕೆಳಗಿದ್ದವರು ಸಣ್ಣ ಹಿಡುವಳಿದಾರಿಗೆ ಬಂದ್ಬಿಡ್ತಾರೆ. ಸಣ್ಣ ಹಿಡುವಳಿದಾರರು ಅಂದರೆ ಎತ್ತು ಕಟ್ಟಿಗೆಬೇಕು, ಎತ್ತು ಸಾಕಬೇಕು. ಈಗ ನೋಡಿ ಜಾನುವಾರು ರೇಟ್ ತುಂಬ ರೇಟ್, ಹಿಂಗಾಗಿ ಎತ್ತು ಸಾಕಬೇಕು, ಅವನ್ನ ಎತ್ತು ತಗೋಬೇಕು, ಇದು ಮಾಡಬೇಕು. ಆಮೇಲೆ ಅವಕ್ಕೆಲ್ಲ ರಂಟೆ ಕುಂಟೆ ಎಲ್ಲ ಹಳೆ ಬೇಸಾಯ ಪ್ರಕಾರ ನಾನು ಹೇಳೋದು, ಇಷ್ಟೆಲ್ಲ ಮಾಡಿದರೆ ನಮ್ದಿರೋದು 1 ಎಕರೆ 32 ಗುಂಟೆ. ಅದರಲ್ಲಿ ನಾವು ಇನ್ನೇನು ಎತ್ತು ತಗೋಬೇಕು, ಇನ್ನೇನು ಇದು ಮಾಡಬೇಕು, ಇನ್ನೇನು ದನ ಸಾಕಬೇಕು. ಹಿಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ಪಕ್ಕದ ನಮ್ಮ ತಮ್ಮ ಜಮೀನಿದೆ ಒಂದು ಸ್ವಲ್ಪ, ಅವನಿಗೆ ಕೊಟ್ಟು ವರ್ಷಕ್ಕೆ ಇಷ್ಟು ಕೊಡಪ್ಪ ಅಂತ ಹೇಳ್ತೇವೆ ನಾವು. ಮೊದಲೆಲ್ಲ ನಾನು ಡಿಗ್ರಿ ಓದುವಾಗ ಅಲ್ಲಿ ಹಂಸಬೈಲ್ ಓದ್ತಿದ್ನಿಲ್ಲ, ಅಲ್ಲ ಹೋಗಿ ನಾನು ಕೆಲಸ ಮಾಡ್ತಿದ್ದೆ, ರಂಟಿ ಹೊಡೆದು ಕುಂಟಿ ಹೊಡೆದು ಎಲ್ಲ ಮಾಡ್ತಿದ್ದೆ. ಏನಾಗಿದೆ ಅಂದರೆ, ಅಷ್ಟು ಸೀಮಿತವಾದ ಒಂದು ಇದರ ಕ್ಷೇತ್ರದಲ್ಲಿ ನಾವು ಬೆಳೆ ತೆಗೆದು ಕಾಲಹರಣ ಮಾಡ್ಕೊ ಅದರಲ್ಲೇ ಉಪಜೀವನ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹಿಂಗಾಗಿ ನಮ್ಮಂತರ ಏನಾದ್ರು ಒಂದು ಉಪಜೀವನಕ್ಕೆ ಒಂದು ದಾರಿ ಆಗಿ ನಾವು ನೌಕರಿ ಹಿಡ್ಕೊಂಡ್ವಿ, ನಾವು ಇದಕ್ಕೆ ಬಂದ್ವಿ. ಉದ್ದ ಅಲ್ಲಿ ನಮ್ಮ ತಮ್ಮ ಅವ್ರು ನಮ್ಮ ಆಶ್ರಿತರು ಯಾರಿದ್ರೆ ಅವ್ರಿಗೆ ಕೊಟ್ಟು ಜಮೀನು ಮಾಡಿಸ್ತೇವೆ. ಇದು ಇನ್ನೊಂದು ರೂಪ ನಾವು ನೋಡೋದೇ ಆದರೆ, ಜನಸಂಖ್ಯೆ ಹೆಚ್ಚಳನೂ ಒಂದು ಕಾರಣ ಆಗತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಒಂದು ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಹೆಮ್ಮೆ ಇತ್ತು, ಏ ನಮ್ಮ 10 ಜನ ಅಣ್ಣ ತಮ್ಮಂದ್ರು, 5 ಜನ ಅಕ್ಕ ತಂಗಿರು, ಇಂಥ ದೊಡ್ಡ ಕುಟುಂಬ. ಬಹುಶಃ ಆ ಕುಟುಂಬ ಇರೋವಂತಹ ಜಮೀನು ಎಲ್ಲ ಮಕ್ಕಳಿಗೂ ಹಂಚಿಕೆ ಆದಾಗ, ಒಬ್ಬೊಬ್ಬರಿಗೂ ನೀವು ಹೇಳಿದಾಗೆ ಸಣ್ಣ ಸಣ್ಣ ಭೂಮಿ ಅಂಗೈಯಾಗಲ ಬರೋದಕ್ಕೆ ಪ್ರಾರಂಭ ಆಯಿತು. ಇದು ಒಂದು ಕಾರಣ ಇರಬಹುದಾ? ಹೌದು, ಇದು ಒಂದು ಕಾರಣನೇ. ಯಾಕಂದರೆ ನಮ್ಮಪ್ಪ ನಮ್ಮ ಕಕ್ಕ ಚಿಕ್ಕಪ್ಪ ಇಬ್ಬರು ಅವಾಗ ಒಟ್ಟು ಜಮೀನು 15 ಎಕರೆ, ಅವರೇ ಬೇರೆ ಆದರೆ 7.5 ಎಕರೆ ಬಂತು. ನಮ್ಮಪ್ಪ ನಾವು 3 ಜನ ಗಂಡ್ಮಕ್ಕಳು, ನಾವು ಬೇರೆ ಆದ್ವಿ. ನನಗೆ ಜಾಬ್ ಐತೆ ಅಂತ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ, ಅವರು ಸ್ವಲ್ಪ ಸ್ವಲ್ಪ 2 ಎಕರೆ ಹೆಚ್ಚಿಗೆ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಸೀಮಿತ ಅವಧಿಯಲ್ಲಿ ನಾವು ಅವರು ದುಡ್ಕೋಬೇಕು, ಅದರಲ್ಲೇ ಬೆಳೆ ತೆಗಿಬೇಕು. ಇನ್ನೇನು ಅರೆ ಮಲ್ನಾಡ ಅಂತಂದ್ರೆ ಕೊನೆ ಪಕ್ಷ ಮೆಕ್ಕೆಜೋಳ ಹತ್ತಿಗೇನು ಸಮಸ್ಯೆ ಇಲ್ಲ, ಇನ್ನು ಉಳಿದೇನು ಬೆಳೆಯೋಕ್ಕಾಗಲ್ಲ. ಮೆಣಸಿನ್ಕಾಯಿ ಬೆಳೆಯೋಕ್ಕಾಗಲ್ಲ, ಶೇಂಗಾ ಬೆಳೆಯೋಕ್ಕಾಗಲ್ಲ, ಇವ ಎರಡೇ ಬೆಳೆ ನಾವು ತಗೊಳ್ಳೋದು. ಅದು ಹತ್ತಿಗೆ ಬಂತು ಬಿಟ್ಬಿಡೋದು, ಮೆಕ್ಕೆಜೋಳ ಅಂತ ಗ್ಯಾರಂಟಿ. ಈ ಒಂದು ಸೀಮಿತ ಇದರಲ್ಲಿ ನಾವು ಬದುಕಬೇಕಾಗಿದೆ ಅಲ್ಲಿ ಆ ಜನ. ಇನ್ನು ಅದರಲ್ಲೇ ಸ್ವಲ್ಪ ಇದ್ರೆ ನೀರಾವರಿ ಮಾಡ್ಕೊಂಡು ಬೋರ್ ಹೊಡ್ಸ್ಕೋಬೇಕು. ನಮ್ಮ ತಮ್ಮ ಬೋರ್ ಹೊಡ್ಸ್ಕೊಂಡಿದ್ದಾನೆ, ಅದರಲ್ಲಿ ಅವನಿಗೆ ಒಂದು 2.5 ಎಕರೆ 3 ಎಕರೆ ಇದೆ, ಬೋರ್ ಹೊಡ್ಸ್ಕೊಂಡು ಅವರೆಲ್ಲ ಮಾಡ್ಕೋತಾರೆ. ಅವ್ರು ಏನು ಬೆಳೀತಾರೆ? ಇದೇ ಸೇಮ್ ಹತ್ತಿ ಮೆಕ್ಕೆಜೋಳ ಏನೋ ಸ್ವಲ್ಪ ಕಾಯಿಪಲ್ಲೆ ಮೆಣಸಿನ್ಕಾಯಿ ಅದು ಕೋಸು ಗೀಸು ಒಂದು ಸೀಸನಲ್ ಬೆಳೀತಾರೆ. ಯಾವ ಸೀಸನ್ನಲ್ಲಿ ಯಾವ ಬೆಳೀತೋ ಅದನ್ನ ಬೆಳ್ಕೊಂಡು ಉಪಜೀವನ ಮಾಡ್ತಾರೆ. ಅದೇ ಮಳೆಗೆ ಆಶ್ರಯ ಮಾಡೋಕ್ಕಾಗಲ್ಲ, ಬೋರ್ ನೀರಿಂದನೇ ಬೆಳೀತಾರೆ. ಇನ್ನು ನಂದು 1.75 ಎಕರೆಗೆ ನಾನು ಬೋರ್ ಹೆಂಗೆ ಹೊಡಿಬೇಕು ಅದಕ್ಕಿಂತ ಅವನ್ನ ನಾನು ಹೊಡೆದು ಮಿನ್ ಮಾಡಿಲ್ಲ, ನಂದು ಮಳೆ ಆಶ್ರಯದಲ್ಲೇ ಅವರ ಬೆಳೀತಕ್ಕಂತಾರೆ. ಆಯ್ತಪ್ಪ, ನೀವು ಕೆಲಸ ಮಾಡ್ತಾ ಇದ್ರಿ, ಆ ದುಡ್ಡನ್ನೆಲ್ಲ ತಗೊಂಡೋಗಿ ಹಾಕ್ತೀನಿ, ಬೋರ್ ಹೊಡಿಸ್ತೀನಿ, ನಾನು ಒಂದು ಹೊಸ ತರ ತಂತ್ರಜ್ಞಾನ ಅಳವಡಿಸಿ ಆಧುನಿಕ ಕೃಷಿ ಮಾಡ್ತೀನಿ, ಈ ತರದ ಯಾವ್ದು ನಿಮ್ ಮನಸ್ಸಿಗೆ ಬರ್ಲಿಲ್ವಾ? ಸರಿ ಬರ್ತದೆ ಸರ್. ಏನಾಗುತ್ತೆ ಅಂದ್ರೆ, ಆಧುನಿಕ ಕೃಷಿ ನಾವು ಮಾಡ್ತೀವಿ ಅಂದ್ರೆ, ಈಗ ನಾವು ಯಂತ್ರ ಒಂದ್ರಗಳನ್ನ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಅಷ್ಟು ಜಮೀನೊಳಗೆ ನಾವು ಅದನ್ನ ತೂಕ್ಸಕ್ ಆಗೋದಿಲ್ಲ. ಆಮೇಲೆ ನಾವು ಅಲ್ಲಿ ಇರ್ಬೇಕಾಗತ್ತೆ. ಈಗ ನಾವು ಇಲ್ಲಿರೋದ ಶಿವಮೊಗ್ಗ ಹಿರೇಕೂರ ಹತ್ರ ಊರು ದೂರ ಆಗುತ್ತೆ. ಸರಿ, ಹೆಂಗ ಮಾಡ್ಬೋದು ಅಂತ ತಿಳ್ಕೊಡ್ರಿ. ಇವಾಗ ಏನಾಗಿದೆ ಅಂದ್ರೆ, ಆಳಿನ ಸಮಸ್ಯೆ ಮೇನ್ ಇರೋದು, ಆಳಿನ ಸಮಸ್ಯೆ. ಯಾವ ಆಳ ಸಿಗೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಜನನ ಸಿಗಲ್ಲ, ಜನ ಸಿಕ್ಕರು ಕೂಲಿ ಹೆಚ್ಚಿಗೆ, ಹೀಗಾಗಿ ವರ್ಕೌಟ್ ಆಗಲ್ಲ ನಮಗೆ. ಜನ ಯಾಕೆ ಸಿಗ್ತಾ ಇಲ್ಲ ಅಂತೀರಿ? ಜನ ಯಾಕೆ ಸಿಗ್ತಾ ಇಲ್ಲ, ಸರ್ಕಾರದ ನೀತಿ ಆಗಿದೆ. ಮೊದಲು ಏನಾಗಿತ್ತು ಅಂದ್ರೆ, ಸರ್ಕಾರ ಏನ್ ಮಾಡ್ತಿದೆ, ಫ್ರೀಯಾಗಿ ಅಕ್ಕಿ ಎಲ್ಲ ಕೊಡ್ತಾರೆ, ರೇಷನ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಅಗತ್ಯಕ್ಕೆ ತಕ್ಕಂತೆ ವಾರದಲ್ಲಿ 2 ದಿವಸ 3 ದಿವಸ ಕೆಲಸ ಮಾಡಿದ್ರೆ ಸಾಕು ಅವರು, ಇನ್ನು ಉಳ್ಕಿ ದಿವಸ ಎಲ್ಲ ಆರಾಮ್ ಇಡೀ ವಾರ ಆರಾಮ್ ಕಾಲ ಆಗ್ಬೋದು. ಹಂಗೆ ತಿಂಗಳಲ್ಲಿ ಒಂದು 10 ದಿವಸ ಕೆಲಸ ಮಾಡಿದ್ರೆ ಅವ್ರು ಆರಾಮ್ ಇರ್ತಾರೆ, ಯಾಕಂದ್ರೆ ಫ್ರೀಯಾಗಿ ಅಕ್ಕಿ ಎಲ್ಲ ಸಿಗ್ತದೆ. ಎಲ್ಲ ಕೊಡಬೇಕು, ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇದನ್ನೆಲ್ಲ ಕೊಡ. ಯಾಕಂದ್ರೆ ಈಗ ಕೊಡ್ಲಿಲ್ಲದ ಜನ ಉಪವಾಸ ಸಾಯ್ತದ ಆಮತ್ತೇರೆ, ಆದರೆ ಅದು ಸರಿಯಾಗಿ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಲ್ಲ ಜನ. ಹೀಗಾಗಿ ನಾವೇನಾದ್ರು ಕೂಲಿ ಕರೆದು ಬರೋದೇ ಇಲ್ಲ. ಹಳ್ಳಿಯಲ್ಲಿ ಇದೊಂದು ಸಮಸ್ಯೆ ಆಗಿದೆ. ಹಿಂಗೆ ಎಷ್ಟೋ ಜನ ಹತ್ತಿ ಬೆಳೀತಿದ್ರು, ಹತ್ತಿ ಬೆಳೆದೆ ಬಿಟ್ಬಿಟ್ರು ಕೂಲಿ ಸಮ. ಯಾಕಂದ್ರೆ ಹತ್ತಿ ಬಿಡಿಸ್ಲಿಕ್ಕೆ ಇಡೀ ಒಬ್ಬ ಮನುಷ್ಯ 10 ಕೆಜಿ ಹತ್ತಿ ಬಿಡಿಸ್ಬೋದು ಒಂದು ದಿವಸಕ್ಕೆ, ಬಟ್ ಅವನ ಕೂಲಿನ 500-600 ರೂಪಾಯಿ ದುಡ್ಡು. ಹತ್ತಿ ರೇಟ್ ಇದ್ರಿತ್ತು ಬಿಟ್ಬಿಡ್ತು, ವರ್ಕೌಟ್ ಆಗೋದಲ್ಲ, ಹತ್ತಿ ಬೆಳೆದೆ ಬಿಟ್ಬಿಟ್ಟದ. ಈಗ ಏನಿಲ್ಲ, ಓನ್ಲಿ ಮೆಕ್ಕೆಜೋಳ. ಹೀಗಾಗಿ ಸಮಸ್ಯೆ ಆಗುತ್ತೆ. ಅಂದ್ರೆ ಆಧುನಿಕ ಯಂತ್ರ ಇಟ್ಕೊಂಡು ಮಾಡೋರಂದ್ರೆ ಮನೆಯಲ್ಲಿ ಒಬ್ರು ಮಾಡೋರು ಇರಬೇಕು, ಅದನ್ನು ತೂಕ್ಸೋ ಎಲ್ಲ ಕೆಲಸನೂ ನಿರ್ವಹಣೆ ಮಾಡೋರು ಇರಬೇಕು. ಆಮೇಲೆ ಒಂದು 10-15 ಎಕರೆ ಜಮೀನು ಇರಬೇಕು. ಅಂತರ ಆಧುನಿಕ ಕೃಷಿ ಬೆಳೆಸಿ ಸಲಕರಣೆಯನ್ನು ಬೆಳೆಸಿ ಬೆಳೆ ತೆಗೆದು ಅದೊಂದು ತೀರಿ ಲಾಭದಾಯಕ ಆಗುತ್ತೆ. ಅದಕ್ಕಾದ್ರೂ ಜನ ಬೇಕು. ಅಲ್ಲ, ಇದನ್ನ ಇನ್ನೊಂದು ರೀತಿಯಲ್ಲಿ ನೀವು ಯಾಕೆ ನೋಡಲ್ಲ? ನೀವು ಹೇಳಿದ್ರೆ ಕೂಲಿ ಕಾರರು ಸಿಗೋದು ಕಷ್ಟ ಇದೆ, ಕೂಲಿ ಜಾಸ್ತಿ ಕೊಡಬೇಕು. ನಿಜವಾದ ರೈತ ಅಂದ್ರೆ ಅವನ ಜಮೀನು ಇರುತ್ತೆ ಅಂತ ಇಟ್ಕೊಳ್ಳಿ, ಅವನು ಹೊಲದಲ್ಲಿ ದುಡಿಯೋದನ್ನ ಕಮ್ಮಿ ಮಾಡ್ಕೊಂಡಿದ್ದಾನೆ, ಈ ಆಳ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಇವರು ಮನೆಯಲ್ಲಿ ಇರ್ತಕ್ಕಂತ ಸದಸ್ಯರು ಇವರ ಕಾಂಟ್ರಿಬ್ಯೂಷನ್ ಏನು ಕೃಷಿಗೆ? ಇವಾಗ ಏನಾಗಿದೆ ಅಂದ್ರೆ ಮಕ್ಕಳೇ ಸೀಮಿತ, 1-2 ಜನ ಮಕ್ಕಳು ಇರ್ತಾರೆ, ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಸಾಮಾನ್ಯ ಮಕ್ಕಳನ್ನ ಓದಿಸ್ಬಿಡ್ತಾರೆ. ಇನ್ನು ಓದಿಲ್ಲದಂಗ ಊರಲ್ಲಿ ಇರ್ತಾರಲ್ಲ ಇನ್ನು ಅಣ್ಣ ತಮ್ಮಗಳ ಮಕ್ಕಳು, ಅವರು ಕೆಲಸ ಮಾಡ್ತಾರೆ ಹೊರಲ್ಲಿ. ಅವ್ರು ಇವ್ರೇನ್ ಮಾಡ್ತಾರೆ, ನಮ್ಮಂತಾರೆ ಅವರಿಗೆ ಜಮೀನು ನೀವೇ ಮಾಡ್ರಪ್ಪ, ನೀವೇ ಬೆಳ್ಕಾಡ್ರಪ್ಪ, ನಮಗೆ ವರ್ಷಕ್ಕೆ ಇಷ್ಟು ಕೊಡ್ರಪ್ಪ ಅಂತ ಇಷ್ಟು ಕೇಳ್ತೇವೆ ಅಷ್ಟೇ. ನನಗೆ ಒಂದು 10,000 ರೂಪಾಯಿ ಕೊಡ್ತಾರೆ ವರ್ಷಕ್ಕೆ, 1 ಎಕರೆ 32 ಗಂಟೆ ಹೊಲ ಮಾಡ್ಕೊಂಡು ನನಗೆ 10,000 ರೂಪಾಯಿ ಕೊಡ್ತಾರೆ ಒಂದು ಬೆಳೆದ ಬೆಳ್ಕೊಳ್ಳೋಕೆ, ಮುಗಿತು ನನ್ನ ಕೆಲಸ. ನಾನು ಅದನ್ನ ಇನ್ನೊಂದು ತರದಲ್ಲಿ ಕೇಳ್ತಾ ಇದ್ದೀನಿ. ಈ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಶ್ರೀಮಂತ ಅಂತ ಇಟ್ಕೊಳ್ಳಿ, ಅವನು ಎಲ್ಲೋ ಒಂದ್ ಕಡೆ 2-3 ಎಕರೆ ತೋಟನ ಏನೋ ಮಾಡ್ಕೊಂಡಿರ್ತಾನೆ, ಅಲ್ಲಿ ಒಂದ್ ಸಣ್ಣದ ಮನೆ ಮಾಡಿಟ್ಟಿರ್ತಾನೆ, ವಾರಕ್ಕೋ 15 ದಿನಕ್ಕೋ ಬೇಜಾರಾದಾಗ ಅಲ್ಲಿ ಹೋಗೋಂತ ಕ್ರಮ ಇಟ್ಕೊಂಡಿರ್ತಾನೆ. ಬಟ್ ನಿಜವಾಗಿ ಅಲ್ಲಿ ಕೆಲಸ ಮಾಡೋನು ಯಾರೋ ಒಬ್ಬ ಆಳಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಈ ತರದ ವ್ಯಕ್ತಿತ್ವ ಮತ್ತೆ ಕೃಷಿ ಮಾಡೋರು ಜಾಸ್ತಿ ಆಗ್ತಾ ಇದಾರ? ಇವ್ರು ಹೇಳೋ ಮಾತಾ ಇದು, ಕೂಲಿಕಾರರಿಗೆ ನಾವು ಜಾಸ್ತಿ ಕೊಡ್ತಾ ಇದೀವಿ ಅಂತ, ಇದು ಹೇಗೆ ಅಂತ ನನಗೆ ಅದೊಂದು ಅರ್ಥವೇ ಆಗ್ತಾ ಇಲ್ಲ. ಸರಿ, ಈ ಆಗ್ತಾ ಇರೋದ ಹಾಗೆ ಈ ತೋಟ ಮಾಡ್ತೇವೆ ಅಂತಾರೆ. ಸಾಮಾನ್ಯ ನೋಡ್ರಿ, ಜಾಬ್ನಲ್ಲಿ ಇರ್ತಕ್ಕಂಥವ್ರು ಈ ಶಿವಮೊಗ್ಗದಲ್ಲಿ ಸುತ್ತಲುಮುತ್ತಲು ತೋಟಗಳು ಮಾಡ್ಕೊಂಡಿರ್ತಾರೆ, 3 ಎಕರೆನೋ 4 ಎಕರೆನೋ 2 ಎಕರೆನೋ ತೋಟ ಮಾಡಿರ್ತಾರೆ. ಅವ್ರು ಕೇಳ್ರಿ, ನಮ್ದು ಇಲ್ಲೇ ತೋಟ ಇದೆ ಅಂತಾರೆ. ಬಟ್ ಅವ್ರ ತೋಟ ಏನು ಮಾಡಲ್ಲ, ಅವ್ರ ಅಲ್ಲಿ ಒಬ್ರು ನೀಟಿರ್ತಾರೆ ಕಾಯಕ, ಅವನು ನೀರು ಹಾಸೋದು ಇದು ಅದೆಲ್ಲ ಇದು ಮಾಡ್ತಾರೆ. ಇವರು ವಾರಕ್ಕೊಮ್ಮೆ ವಾರದಾಗ 2 ದಿವಸ ಇತ್ತು ಬಿಡು ಇದ್ದಿದ್ದ ಹೋಗ್ತಾರೆ, ಮಣ್ಣು ಎರಿಸ್ತಾರೆ, ಇದೆಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ ಎಲ್ಲದೂ ಆ ಆಳಿನ ಮೇಲೇ ಇಟ್ಕೋಬೇಕು. ನಮಗೆ ಅವ ಏನು ಇದು ಮಾಡ್ತಾನೋ ಅದೇ ಕರೆಕ್ಟು, ಅದರಲ್ಲಿ ಈಲ್ಡ್ ಬಂದರು ಬಂತು ಬಿಟ್ರು ಬಿಟ್ರು, ಅದೊಂದು ಸಮಸ್ಯೆ. ಸುಮ್ಮನೆ ತೋಟ ಮಾರಬಾರ್ದು, ಒಂದು ಆಸ್ತಿ ಇರಲಿ ಅಂತ ತೋಟ ಮಾಡ್ತಾರೆ ಅಷ್ಟೇ, ಅದು ಲಾಭದಾಯಕ ಇಲ್ಲ. ಈಗ ಇವ್ರು ಹೋಗಿ ಬೇರೆ ಕಡೆಯಿಂದ ತೋಟ ಮಾಡಿಸೋದು, ಯಾವುದು 2 ಎಕರೆ 3 ಎಕರೆ ತೋಟ ಮಾಡಿಸೋದು ಲಾಭದಾಯಕ ಅಲ್ಲ, ಅದು ಇಟ್ಕೊಂಡಿದ್ದಾರೆ ಇರಲಿ ತೋಟ ಅಂತ. ಇರ್ತ ಎಲ್ಲರದ್ದು ಸಮಸ್ಯೆ ಇದೇನೆ. ಈಗಿನ ಅಡಿಕೆ ರೇಟ್ ಬಹಳ ಚೆನ್ನಾಗಿದೆ. ಅಡಿಕೆ ರೇಟ್ ಚೆನ್ನಾಗಿದೆ, ಅದೇ ಅದರಲ್ಲಿ ಅರ್ಧಕ್ಕರ್ಧ ಲಾಭಾಂಶ ಹೋಗ್ಬಿಡುತ್ತೆ, ಇನ್ನು ಅರ್ಧ ಇವ್ರಿಗೆ ಸಿಗುತ್ತೆ. ಯಾಕಂದ್ರೆ ಅಡಿಕೆ ರೇಟ್ ಇವು ಬೇಸಕ್ಕಾಗೋದಿಲ್ಲ, ಬೇಸಲಿಕ್ಕೆ 1-3 ಜನ ಬೇಕು. ಇವ್ರದ್ದು 3 ಎಕರೆ ತೋಟ ಇದ್ರು, 3 ಎಕರೆ 5 ಎಕರೆ ತೋಟ ಇದ್ರು ಗೊನಿ ಕೆರಲಿಕ್ಕೆ, ಆಮೇಲೆ ಅದನ್ನು ಮಿಲ್ ಹಾಕ್ಸಕ್ಕೆ ಮಿಷನ್ಗೆ ಹಾಕಿ ಇದು ಮಾಡೋಕೆ ಒಂದು ಕನಿಷ್ಠ 3 ಜನ ಬೇಕು. ಅದನ್ನ ಬೇಯಿಸ್ಲಿಕ್ಕೆ ಒಣಸ್ಲಿಕ್ಕೆ ಈಗಿನ ಮಳೆಗಾಲದಲ್ಲಿ ಅದನ್ನ ಹಗಲಲ್ಲಿ ವಾರಿಸ್ಬೇಕು, ತೆಗಿಬೇಕು ಒಣಸ್ಬೇಕು. ಈ ಒಂದು ಸಮಸ್ಯೆ ಇರೋದ್ರಿಂದ ಇವ್ರೇನ್ ಮಾಡ್ತಾರೆ, ಎಲ್ಲ ಜನ ಇದ್ಮೇಲೆ ಅವಲಂಬನ ಆಗ್ಬಿಡ್ತಾರೆ, ಅಲ್ಲಿ ಅಷ್ಟು ಜನ ಸಿಗೋದಿಲ್ಲ, ಅದೊಂದು ಸಮಸ್ಯೆ. ಅದಕ್ಕಾಗಿ ಏನು ಮಾಡ್ತಾರೆ, ಈಗ ಹಸಿ ಅಡಿಕೆನೇ ಕೇಕ್ ಕೊಟ್ಬಿಡ್ತಾರೆ, ತೂಕ ಹಾಕಿ ಇಷ್ಟು ಅಂತ ಹಸಿ ಅಡಿಕೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, 1 ಕ್ವಿಂಟಲ್ ಹಸಿ ಅಡಿಕೆ ಕೊಟ್ಟರೆ 12 ಕೆಜಿ ಅಡಿಕೆ ಅವ್ರು ಕೊಡ್ಬೇಕು ಇವರಿಗೆ ಬೇಸಿ ಇದು ಮಾಡ್ಕೊಡೋರು, ಅದು ನಿರ್ವಹಣೆ ಮಾಡೋರು. ಆ ಒಂದು ಇದನ್ನು ಒಂದು ಸುಲಭದ ದಾರಿ ಇಟ್ಕೊಂಡಿದ್ದಾರೆ. ನೀವು ಹತ್ತಿ ಅಂತ ಹೇಳಿದ್ರೆ ಹತ್ತಿಗೆ ರೋಗನೂ ಜಾಸ್ತಿ ಅಂತ ಹೇಳ್ತಾರೆ. ಹತ್ತಿಗೆ ರೋಗ ಜಾಸ್ತಿ, ಹತ್ತಿಗೆ ಆಗ್ಲೆಲ್ಲ ಮೆನ್ಷನ್ ಮಾಡಬೇಕು, ಕಾಂಡ ಕೊರಕ ಅಂತ ಬರ್ತಿದೆ, ಇನ್ನೂ ಏನೇನೋ ರೋಗಗಳು ಬರ್ತವೆ. ಎಲ್ಲ ಬೆಳೆದಿರ್ತೈತಿ ಹತ್ತಿ, ಮಳೆ ಬಂದು ಹತ್ತಿ ಒಡೆಯದೇ ಇಲ್ಲ, ಆಮೇಲೆ ನೆಲಕ್ಕೆ ಬಿದ್ದು ಹಾಳಾಗ್ತಿದೆ. ಇವೆಲ್ಲ ಇನ್ನೋಡು ಅಕಾಲಿಕ ಮಳೆ ಹೆಂಗೆ ಬಂತು, ಎಲ್ಲ ಹತ್ತಿ ಬೆಳೆದವ್ರು ಎಲ್ಲ ಹಾಳಾಗ್ತು. ಈಗಲೇ ಹತ್ತಿ ಒಡೆಯಕ್ಕೆ ಬಂದಿರ್ತೈತಿ, ಬಿಸಿಲು ಬೇಕು, ಅದೇನಂದ್ರೆ ನೆಲಕ್ಕೆ ಬಿದ್ದು ಹೊಡೆದು ಮುಗಿದು ಹೋದ ಕೆಲಸ, ಮಣ್ಣಾಗ್ಬಿಡ್ತೈತೆ. ಈ ಹತ್ತಿದು ಸಮಸ್ಯೆ. ಇನ್ನೊಂದ್ ಕಡೆ ಮಾರ್ಕೆಟ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ, ಯಾಕೆ ಅಂತ? ಮಾರ್ಕೆಟ್ ಇಂದ ಪ್ರಾಬ್ಲಮ್ ತುಂಬಾ ಇದೆ. ಈಗ ಏನ್ ಮಾಡ್ತಾರೆ, ಹತ್ತಿ ತಗೊಂಡು ಹೋಗ್ತಾರೆ, ಹತ್ತಿ ಅಷ್ಟು ಬೆಳೆದು ಎಲ್ಲ ಮಾಡಿ ಅಷ್ಟಕ್ಕೆಲ್ಲ ದುಡ್ಡು ಹಾಕಿ ತಗೊಂಡು ಹೋದ್ರೆ ಅಲ್ಲಿ ರೇಟ್ ಇರೋದಿಲ್ಲ. ಆಮೇಲೆ ಅಲ್ಲಿ ಮಧ್ಯವರ್ತಿಗಳ ಕಾಟ. ಒಂದು ಒಂದು ಅಂಡಿಗೆ ಹತ್ತಿ ಸುಮಾರು 2 ಕ್ವಿಂಟಲ್ ಹತ್ತಿ ತಗೊಂಡು ಹೋದ ಅಂದ್ರೆ ಅಲ್ಲಿ ಅವನೇನ್ ಮಾಡ್ತಾನೆ, ದಲ್ಲಾಲಿ ಅಂಗಡಿಯಲ್ಲಿ ಅವನು ಡೈರೆಕ್ಟ್ ಮಾರಕ್ಕಾಗಲ್ಲ, ಯಾಕಂದ್ರೆ ಖರೀದಿದಾರರು ಇವನಿಗೆ ಪರಿಚಯ ಇರಲ್ಲ, ದಲ್ಲಾಲಿ ಅಂಗಡಿಯಲ್ಲಿ ಪರಿಚಯ ಇರ್ತಾರೆ, ಕಮಿಷನ್ ಏಜೆಂಟ್ಸ್ ಅವ್ರಿಗೆ ಪರಿಚಯ. ಅವ್ರೇನ್ ಮಾಡ್ತಾರೆ, ಬಂದು ಟೆಂಡರ್ ಹಾಕ್ತಾರೆ, ಯಾಕೆಂತ ಹೋಗ್ತಾರೆ, ಯಾರು ಎಷ್ಟು ಮಂದಿ ಖರೀದಿದಾರು ಬಂದು ಅವರೆಲ್ಲ. ಆಮೇಲೆ ಅವ್ರು ಇವ್ರು ಏನ್ ಮಾಡ್ತಾರೆ, ಖರೀದಿ ಆದ್ಮೇಲೆ ಇವ್ರದೆಲ್ಲ ಇದು ಬಾರದಂಡ ಅಂತ ಏನಾದ್ರು ಮಾಡ್ತಾರೆ, ಮಾಡಿ ಕೊನೆಗೆ ನಿಂದ ಇಷ್ಟ ಐತಿ ಅಂತ ದುಡ್ಡು ಕೊಡ್ತಾರೆ. ಇದೊಂದು ಸಮಸ್ಯೆ. ಇಲ್ಲ ಇವ್ರು ಡೈರೆಕ್ಟ್ ಮಾರ್ಲಿಕ್ಕೆ ಆಗಲ್ಲ ರೈತರಿಗೆ, ಸಾಧ್ಯನೇ ಇಲ್ಲ ಡೈರೆಕ್ಟ್ ಮಾರ್ಲಿಕ್ಕೆ. ಒಬ್ಬ ಕಮಿಷನ್ ಏಜೆನ್ಸಿಗೆ ಮಾರಬೇಕು, ಅಲ್ಲಿ ಸುಮಾರು ಕಮಿಷನ್ ಏಜೆಂಟ್ಸ್ ಅಂಗಡಿಗಳು ಇರ್ತಾವೆ, ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಮಾರಬೇಕು. ಇನ್ನು ಎ ಪಿ ಎಂ ಸಿಲಿ ಮಾರ್ಬೋದು, ಅದು ಸ್ವಲ್ಪ ಲಾಭದಾಯಕ ಎ ಪಿ ಎಂ ಸಿ. ಆದ್ರೆ ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಎ ಪಿ ಎಂ ಸಿಗೆ ಹೋಗೋದು ಕಡಿಮೆ, ಈ ಪ್ರೈವೇಟ್ ದಲ್ಲಾಳಿಗಳಿಗೆ ಮಾರೋದೇ ಹೆಚ್ಚಿಗೆ. ನಿಮಗೆಲ್ಲರ ಒಂದ್ ಕಡೆ ಅನ್ಸಿದ್ಯಾ, ನಾನು ರೈತರ ಮಗನ ಆಗದಲ್ಲೇ ಇದ್ರೆ ಏನೋ ಮಾಡಬಹುದಾಗಿತ್ತು ಅಂತ ಹೇಳಿ ಅನ್ಸಿದ್ಯಾ, ಅಥವಾ ನಿಮ್ಮ ಅಪ್ಪ ರೈತರಾಗಿ ನಿಮಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು ಒಳ್ಳೇದಾಯ್ತು ಅಂತ ಅನ್ಸತ್ತ? ನಮ್ಮಪ್ಪ ರೈತರಾಗಿ ನಮ್ಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ನನಗೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ಏನಾಗುತ್ತಂದ್ರೆ, ನಾನು ಊರಲ್ಲಿ ಹಾಗೆ ಇದ್ದು ಬಿಟ್ಟಿದ್ರೆ ನಾನು 1 ಎಕರೆ 32 ಗುಂಟೆಯಲ್ಲಿ ನಾನು ಹೆಂಗೆ ಜೀವನ ಸಾಕ್ಬೇಕಾಗಿತ್ತು. ಏನೋ ನಮ್ಮ ಕಷ್ಟಪಟ್ಟು ನಮ್ಮ ಅಣ್ಣ ತಮ್ಮ ಓದಿಸಿದ್ರು, ನನಗೆ ಬಹಳ ಕಷ್ಟ ಇತ್ತು, ತುಂಬಾ ಕಷ್ಟದಿಂದ ಓದಿದ್ವಿ ನಾವು. ಇಡೀ 7 ಎಕರೆ ಜಮೀನು, 7 ಎಕರೆ ಜಮೀನಲ್ಲಿ ನಾವು 6 ಜನ ಬದುಕ್ತಿದ್ವಿ. ಅವಾಗಿನ ಸಣ್ಣ ಸಣ್ಣವರು, ನಾನು ಒಬ್ಬನೇ ವಿದ್ಯಾಭ್ಯಾಸ ಮಾಡಿದ್ದು, ಅವರೆಲ್ಲ ಮದುವೆ ಮುಂಜೆ ಎಲ್ಲ ನಾವು 6 ಜನ ಬದುಕು, ಅಲ್ಲಿಗೆ ಸುಮಾರು 12 ಜನ ಬದುಕಾಗಿತ್ತು ನಾವು 7 ಎಕರೆ ಜಮೀನಲ್ಲಿ. ಹೀಗಾಗಿ ನನಗೆ ಬಂದದ್ದು ಪಾಲು 1 ಎಕರೆ 32 ಗಂಟೆ. ನನಗೆ ಜಾಬ್ ಇರೋದ್ರಿಂದ 1 ಎಕರೆ ಕಡಿಮೆ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಜೀವನ ಹಾಕಿದ್ದಿಲ್ಲ, ನಾನು ಅಲ್ಲಿದ್ದರೆ ಅಥವಾ ನನಗೆ 2.5 ಎಕರೆ ಕೊಟ್ಟಿದ್ರು ನಾನು ಜೀವನ ಹಾಕಿದ್ದಿಲ್ಲ, ಇಷ್ಟರಲ್ಲಿ ಹಾಕಿದ್ದಿಲ್ಲ ಜೀವನ. ಇದು ಹಿಂಗಾಗಿ ಏನೇನಾಗಿದೆ ಅಂದ್ರೆ, ನಾನು ಜಾಬ್ ಇರೋದ್ರಿಂದ ಅದೊಂದು ಏನೋ ಊರಿಗೆ ಹೋಗೋಕೆ ಒಂದು ಏನಂತಾರೆ, ಅದಕ್ಕೆ ಹೋಗಕ್ಕೆ ಇದು ಒಂದು ದಾರಿ ಬೇಕಲ್ಲ, ಊರಿಗೆ ಹೋಗ್ಲಿಕ್ಕೆ ಒಂದು ನೆಂಟಸ್ಥಾನ ಇರಲಿ ಅಂತ ಅದೊಂದು ಜಮೀನು. ಆ ಜಮೀನಲ್ಲಿ ಇದ್ಲ ಅಂದ್ರೆ ನಾವು ಊರಿಗೆ ಹೋಗೋದಲ್ಲ, ಅಲ್ಲಿ ಬಿಡು ನಮ್ದೇನಿಲ್ಲ ಅಂತ ಹೋಗೋದಲ್ಲ, ಅದೊಂದು ಊರಿಗೆ ಹೋಗುವ ನೆಂಟಸ್ಥಾನ ಇಟ್ಕೊಳ್ಳಕ್ಕೆ ಆ ಜಮೀನು ಇಟ್ಕೊಂಡಿದ್ದೆ ನಾನು. ಒಳ್ಳೇದು ಸರ್, ನಿಮ್ಮ ಅನುಭವಗಳು ದಾಖಲು ಮಾಡುವಂತಹದ್ದು. ಇನ್ನು ಬೇಕಾದಷ್ಟು ಅನುಭವ ಇದೆ, ಯಾಕಂದ್ರೆ ನಾವು ಸುಮಾರು ಡಿಗ್ರಿ ಮುಗಿಯೋವರೆಗೂ ನಾನು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ತರದ ಕೆಲಸ ಮಾಡಿದ್ದೀನಿ. ಶೇಂಗಾ ಬೆಳೆದೀನಿ, ರಾಗಿ ಬೆಳೆದೀನಿ, ಮೆಣಸಿನ್ಕಾಯಿ ಬೆಳೆದೀನಿ, ಎಲ್ಲ ಬೆಳೆದೀನಿ. ಯಾವ್ಯಾವ್ದು ಏನೇನು ಲಾಭ ಈಗಿನ ಕಾಲದಲ್ಲಿ ಎಲ್ಲ ಹೋಗಿ ಹೆಂಗ್ ನಿಂತ್ಬಿಟ್ರೆ ಜನ ಅಂದ್ರೆ, ಬೋರ್ ಹಾಕಿದ್ರೆ ಕಾಯಿಪಲ್ಲೆ ಬೆಳೀತಾರೆ, ಕಾಯಿಪಲ್ಲೆಗೆ ರೇಟ್ ಇರೋದು ನೋಡ್ರಿ. ಎಲ್ಲ ಹೇಳ್ಬಿಡ್ತಾರ ಎಂತದ್ದು ದೊಡ್ಡ ಮೆಣಸಿನ್ಕಾಯಿ ಅಂತಾರೆ, ಅದಕ್ಕೇನು ಕ್ಯಾಪ್ಸಿಕಮ್ ಹಾಕ್ಬಿಡ್ತಾರೆ, ಎಲ್ಲರೂ ಬೆಳ್ಬಿಡ್ತಾರೆ, ಒಳ್ಳೆ ಚೆನ್ನಾಗಿ ಬರ್ತೈತಿ ಇಲ್ಡು. ಮಾರ್ಕೆಟೇ ಇರಲ್ಲ, ಮಾರ್ಕೆಟ್ ಇರೋಲ್ಲ. ಯಾವನಿಗೆ ಒಬ್ಬನಿಗೆ ಹೇಳ್ತಾನೆ, ಅವ್ನು ಬಂದು ತಗೊಂಡು ಹೋಗ್ತಾನೆ, ಇವ ಅವ್ನಿಗೆ ಕೊಟ್ಟರು ಸ್ಟೇಟ್ ಲಾಭಾಂಶ ಇರೋದೇ ಇಲ್ಲ. ಪಾಪಿ ಇವರು ಕೊನೆ ಪಕ್ಷ ಒಂದೊಂದ್ಸಲ ಏನಾಗ್ಬಿಡ್ತೈತೆ ಅಂದ್ರೆ, ಈ ಎಲೆಕೋಸು ಸುಮ್ಮನೆ ತಿಪ್ಪಿಗೆ ಹಾಕ್ಬಿಡ್ತಾರ, ಒಂದು 5 ರೂಪಾಯಿನೂ ಸಿಗಲ್ಲ ಒಂದು ಕೆಜಿಗೆ. ಇಡೀ ಕ್ವಿಂಟಲ್ಗೆ 20 ರೂಪಾಯಿನೂ ಒಂದೊಂದು ಸಿಗಲ್ಲ, 50 ರೂಪಾಯಿನೂ ಸಿಗಲ್ಲ, ಹರಿದು ಕೂಲಿ ಆಗಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತಾರೆ. ಇಂಥ ಪರಿಸ್ಥಿತಿ ರೈತರ ಭವನ ಹೆಂಗಂದ್ರೆ, ಒಂದು ಕಾಲದಲ್ಲಿ ಇತ್ತು ರೈತ ಇಕ್ಕಿದ್ರೆ ಜಗವೆಲ್ಲ ಕಕ್ಕುವುದು ಅಂತ ಇತ್ತು, ರೈತ ಇಕ್ಕಿದರೆ ಜಗವೆಲ್ಲ ಉಂಡು ಕಕ್ತಾನ ಅಂತ. ಈಗ ಅದು ಸುಳ್ಳಾಗ್ಬಿಟ್ಟಿದೆ. ಈಗ ಯಾರು ಜೋಳ ಬೆಳೆದೇ ಇಲ್ಲ, ಊಟದ ಜೋಳ, ನಾನು ಮೆಕ್ಕೆಜೋಳ ಹೇಳೋದಲ್ಲ, ಊಟದ ಜೋಳ ಬೆಳೆದೇ ಇಲ್ಲ, ಯಾಕಂದ್ರೆ ಅದು ಈಲ್ಡ್ ಕಡಿಮೆ. ಸ್ವಲ್ಪ ಜನ ಯಾರೋ ಬೆಳೀತಾರೆ ಊಟದ ಜೋಳ. ಆಕ್ಚುಲಿ ಹಂಗೆ ನೋಡಿದ್ರೆ ಊಟದ ಜೋಳ ಅರ್ಧ ಊಟದ ಜೋಳ ಬೆಳಿಬೇಕು, ಅರ್ಧ ಮೆಕ್ಕೆಜೋಳ ಇಂಥವೆಲ್ಲ ಬೆಳಿಬೇಕು. ಯಾಕಂದ್ರೆ ಈ ಊಟದ ಜೋಳ ಯಾಕೆ ಇಷ್ಟು ರೇಟ್ ಆಗಿದೆ ಅಂದರೆ, ಯಾರು ಬೆಳೆದೇ ಇಲ್ಲ. ಭತ್ತ ಏನೇ ಇಲ್ಲಿ ಭದ್ರಾ ಚಾನಲ್ ಇಂಥವರೆಲ್ಲ ಬೆಳ್ಕೋತಾರೆ, ಆ ಮತ್ತೆ ಬೇರೆ ಅವರು ಭತ್ತನೂ ಕಡಿಮೆ ಆಗಿದೆ. ಈಗ ಅಡಿಕೆ ಬಂದ್ಬಿಟ್ಟಿದೆ ಅಲ್ಲ, ಲಾಭಾಂಶ ಭತ್ತನೂ ಕಡಿಮೆ ಆಗಿದೆ, ಅದು ಪರವಾಗಿಲ್ಲ, ಒಂದು ಆಶಾದಾಯಕ ಇನ್ನೂ ಇದೆ. ಈ ಕಡೆ ನಮ್ಮಲ್ಲಿ ಭತ್ತನೇ ಇಲ್ಲ, ಯಾಕಂದ್ರೆ ಮಲೆನಾಡು ಇಲ್ಲ, ನಮ್ದು ಅರಮಲ್ನಾಡು. ಏನಪ್ಪ ಮೆಕ್ಕೆಜೋಳ ಒಂದಿಷ್ಟು ಹತ್ತಿ ಬೆಳ್ಕೋಬಹುದು ಅಷ್ಟು, ಹತ್ತಿಯನ್ನು ಲಾಭಾಂಶ ಇಲ್ಲ ಅದರಲ್ಲಿ, ಮೆಕ್ಕೆಜೋಳ ಒಂದು ಲಾಭಾಂಶ ತರ್ತಕ್ಕಂಥದ್ದು. ಈಗ ಸದ್ಯ ಯಾರೋ ಆಶ್ರಯ ಮಳೆ ಆಶ್ರಯಿತ ಅಷ್ಟೇ, ಇನ್ನು ಬೋರ್ವೆಲ್ಲು ಮುತ್ಕೊಂಡವರು ನೀರಾವರಿ ಮಾಡ್ಕೊಂಡವರು, ನಮ್ಮಲ್ಲಿ ಚಾನಲ್ ಗಿನಲ್ ಏನಿಲ್ಲ ಬೋರ್ವೆಲ್ಲ. ಅದು ಎಲ್ಲಿ ಒಂದು 1.5 ಇಂಚು 1 ಇಂಚು 2 ಇಂಚು ನೀರು ಕೊಡ್ತಿದೆ ಒಂದು ಬೋರ್ನಲ್ಲಿ, ಅಷ್ಟೇ ಒಂದು ಸೀಮಿತ ಅವಧಿಗೆ ಅಷ್ಟೇ. ಅದು ಅಷ್ಟರಲ್ಲೇ ಬೆಳೆ ತೆಗಿತಾರೆ, ಬಂದ್ರೆ ಬೆಳೆ ಬಂದ್ರೆ ಲಾಭ ಸಿಗ್ತದೆ, ಲಾಭ ಇಲ್ಲ ಅಂದ್ರೆ ಇಲ್ಲ, ಸುಮ್ಮನೆ ಹಾಳು ಮಾಡ್ಬಿಡ್ತಾರೆ. ನೀವು ಊರಿನ ಜೊತೆಗೆ 1.5 ಎಕರೆ 1 ಎಕರೆ 3 ಗುಂಟೆ ಇರೋದ್ರಿಂದ

ನೀವ್ ಹೇಳಿದ್ರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಬರೀ ಕಾಲೇ ಚಾಚೋದು ಜಾಸ್ತಿ ಆದ್ರೆ ಹಾಸಿಗೆ ದಿನ ದಿನ ಹಿಂಚ್ತಾ ಕಮ್ಮಿ ಆಗ್ತಾ ಹೋಗೇ ಹೋಗುತ್ತೆ. ಅವ್ರ ಎದುರು ಇದ್ದಾಗ ಜಗಳ ಮಾಡ್ತೀವಿ ಸರ್, ಇಲ್ಲ ಅಂತಲ್ಲ, ಬಟ್ ಇರೋ ಜೀವನ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಸರ್. ಜಗಳ ಮಾಡೋದು ನಿಜ ಇದೆ, ಆದ್ರೆ ಅಲ್ಲಿಗೆ ಅದನ್ನ ಬಿಟ್ಬಿಡ್ತೀವಿ ಅಂತೀವಿ. ಏನಾದ್ರು ಮಾಡಿದ್ರೆ, ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ, ಏನಾದ್ರು ಮಕ್ಳು ದೊಡ್ಡವರಾಗತ್ತಿಗೆ ಏನಾದ್ರು ಮಾಡ್ಕೋಬಹುದು ಅಂತ ಹೇಳ್ತಾ ಇರ್ತೀವಿ ಸರ್ ನಾವು. ಆದ್ರೂ ಇರೋ ಪರಿಸ್ಥಿತಿ ಹಾಗೆ ಇರೋದ್ರಿಂದ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಭತ್ತನ ಯಜಮಾನರು ಬೆಳೀತಾರೆ, ಮನೆಗೆ ತಂದು ಹಾಕ್ತಾರೆ, ರೇಟ್ ಇರಲ್ಲ, ಆ ಸಂದರ್ಭದಲ್ಲಿ ಮಾರ್ಬಿಡ್ತಾರೆ. ರೇಟ್ ಇದ್ದಾಗ ನಿಮಗ್ ಮಾರೋದಿಕ್ ಭತ್ತ ಇರಲ್ಲ, ಅವಾಗ ಏನ್ ಮಾಡ್ತೀರಮ್ಮ? ಎಲ್ಲ ನಮ್ಮ ಮನೆ ಬರ ಸರ್, ಅದು ರೈತರ ಇಲ್ಲಿ ಕಾಮನ್ ಆಗ್ಬಿಟ್ಟಿದೆ ಸರ್. ನಮ್ದು ಒಬ್ಬರದಲ್ಲ ಇಲ್ಲಿ ಸ್ಥಿತಿ, ಎಲ್ಲರೂ ನೋಡಿದ್ರು ಅದೇ ಕತೆ ಆಗಿದೆ ಸರ್. ಭತ್ತ ಚೆನ್ನಾಗ್ ಬಂದಿರುತ್ತೆ ಇಳುವರಿ, ಅವಾಗ ರೇಟ್ ಇರಲ್ಲ ಸರ್. ಇಳುವರಿ ಇಲ್ದಾಗ ರೇಟ್ ಇರುತ್ತೆ, ಭತ್ತ ಇದಿರಲ್ಲ, ಅದು ಅನಿವಾರ್ಯ ಆಗ್ಬಿಟ್ಟೆ ಸರ್. ನಮಗೆ ಒಂದು ಸರಿ ಅದಲ್ಲ ಸರ್, ಇದು ಪದೇ ಪದೇ ಹೀಗೆ ಆಗ್ತಾ ಇರೋದು. ನಮಗೆ ಅಷ್ಟೇ ಕೊಡೋದು, ಬೇರೆ ಏನು ಬಿಸ್ನೆಸ್ ಮಾಡೋಕ್ಕೂ ಅನುಕೂಲ ಇಲ್ಲ ನಮಗೆ, ಅದರಲ್ಲೇ ಜೀವನ ಮಾಡ್ಕೊಂಡು ಹೊರಟಿದೀವಿ ಸರ್. ಒಳ್ಳೇದು ಆಶಾ ಅವರೆ, ಇದುವರೆಗೆ ಒಂಥರ ಬಹಳ ಚೆನ್ನಾಗಿತ್ತು. ನೀವು ರೈತರ ಜೊತೆಗೆ ಇದ್ಗಂಡು ಅವರಿಗೆ ಊಟ ತಿಂಡಿ ಇದನ್ನೆಲ್ಲ ಜಮೀನಿಗೆ ಸಪ್ಲೈ ಮಾಡಿಕೊಂಡು ಮನೇನೂ ಮೇಂಟೈನ್ ಮಾಡ್ಕೊಂಡು, ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಒಬ್ಬರೇ ಇರ್ತೀರಿ, ನೀವೇನು ಮಾಡ್ತೀರಿ ಅಂತೇಳಿ ಬಯಸ್ಕೊಂಡು ಕಾಲ ಹಾಕ್ತಿದ್ದೀರಿ. ಇರಲಿ, ಅದು ಒಂಥರ ತಮಾಷೆಯಾಗೇ ಇರುತ್ತೆ. ಒಳ್ಳೇದಾಗ್ಲಮ್ಮ, ಜೀವನ ಸುಖವಾಗಿರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತ ಕಥೆ ಸರಣಿ ಕಾರ್ಯಕ್ರಮದಲ್ಲಿ ತುಮ್ಮಿನಕಟ್ಟೆಯ ಶ್ರೀಮತಿ ಆಶಾ ಆರ್ ಮಠದ್ ಅವರೊಡನೆ ಮಾತುಕತೆ ಕೇಳಿದ್ರಲ್ಲ, ಇವರೊಂದಿಗೆ ಪಾಲ್ಗೊಂಡವರು ಶ್ರೀ ಎಂಎ ಸುದರ್ಶನ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು.